ಮಾಡುವಾಗ ಅದರ ಗಂಟೆಗೆ ಎಷ್ಟು ಯಾವುದೇ ರೀತಿಯಲ್ಲಿ ಅದು ನಡೆಸುವುದು ಅಂತ ಹೇಳಿ ತಿಳಿಯದಿದ್ರೆ ನಾವು ನಷ್ಟವನ್ನು ಅನುಭವಿಸಬಹುದು. ಅದಕ್ಕೋಸ್ಕರ ಇದನ್ನು ತಜ್ಞರ ಹತ್ರ ಕೇಳಿಕೊಂಡು ನಾವು ಈಗಿನ ಕಾಲದ ಆಧುನಿಕತೆ ಕೃಷಿಯಲ್ಲಿ ನಾವು ತೊಡಗಿಸಿಕೊಳ್ಬೇಕು ಅಂತೇಳಿ ನನ್ನದೇ ಆದಂತಹ ಒಂದು ವಿಚಾರದಲ್ಲಿ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಮೊದಲೆಲ್ಲ ಅಡಿಕೆ ತೋಟ ಮಾಡಬೇಕಿದ್ರೆ ನೆಲವನ್ನು ಸಮತಟ್ಟು ಮಾಡಬೇಕು, ಒಂದು ಅಡಿಕೆ ಕೃಷಿಯನ್ನು ಮಾಡಬೇಕು ಅಂತ. ಇತ್ತೀಚಿನ ದಿವಸಗಳಲ್ಲಿ ಅಡಿಕೆಗೆ ಬೆಲೆ ಇರುವ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ಎಲ್ಲ ಗುಡ್ಡ ಬೆಟ್ಟದಲ್ಲಿಯೂ ಕೂಡ ಕೃಷಿ ಮಾಡಬಹುದು. ದೊಡ್ಡ ದೊಡ್ಡ ಗುಡ್ಡವನ್ನು ಕಡಿದು JCBಯಲ್ಲಿ ಅದನ್ನ ಗುಂಡಿ ತೆಗೆದು ಅಡಿಕೆ ತೋಟ ಮಾಡುವುದನ್ನು ಕೂಡ ನೋಡ್ತೀವಿ. ಈ ಬದಲಾವಣೆಯಿಂದಾಗಿ ಅಡಿಕೆ ಕೃಷಿಗೆ ಏನಾದರೂ ವ್ಯತ್ಯಾಸ ಆಗಬಹುದು ಹೇಗೆ? ಮೊದಲಿನ ರೀತಿಯಲ್ಲಿ ಈಗ ಅಷ್ಟು ದೊಡ್ಡ ಬಜೆಟ್ ಅನ್ನು ಹಾಕಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗ JCB ಮತ್ತೆ ಬೇರೆ ಬೇರೆ ರೀತಿಯ ಮಿಷನರಿಗಳಿಗೆ ಬಂದು ಈಗ ಗುಡ್ಡೆಯನ್ನ ಈಗ ಡೋಸಿಂಗ್ ಮಾಡುವಂತ ಅಂದ್ರೆ ಅದರಲ್ಲಿ ಇರುವಂತ ಮರಗಳನ್ನೆಲ್ಲ ತೆಗೆದು ನೆರಳಿರಬಾರ್ದು ಎಲ್ಲಿ ಕೂಡ ಡೋಸಿಂಗ್ ಮಾಡಿಕೊಂಡು ಅದರಲ್ಲೇ ಕೂಡ ಹೊಂಡ ತೆಗೆದು ಇವತ್ತು ನಮ್ಮ ಈಗಿನ ಹೊಸ ಹೊಸ ತಳಿಗಳಿರ್ತದೆ, ಮಂಗಳ ಇರ್ಬೋದು, ಇಂಟರ್ ಮಂಗಳ ಇರ್ಬೋದು, ಬೇರೆ ಬೇರೆ ತಳಿಗಳಿದೆ. ಇದನ್ನ ಅದರಲ್ಲಿ ಹಾಕಿದ್ರೆ ಅದು ಲಾಭದಾಯಕ ಅಂತ ನಾನು ಸ್ಪಷ್ಟವಾಗಿ ನಾನೇ ಹಾಕಿದ್ದೇನೆ. ಇದನ್ನ ಇದರಲ್ಲಿ ನನಗೆ ಯಾವುದೇ ರೀತಿಯ ತೊಂದರೆಗಳು ಬರಲಿಲ್ಲ. ಯಾಕೆಂದ ಹೇಳಿದ್ರೆ ನಾವು ತಟ್ಟಿನಲ್ಲಿ ಹಾಕಿ ಆಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ಕೂಡ ಕೃಷಿ ಕಾರ್ಯಗಳಿಗೆ ನಮ್ಮ ಬಜೆಟ್ ಜಾಸ್ತಿ ಬೇಕಾಗ್ತದೆ, ಇದರಲ್ಲಿ ಜಾಸ್ತಿ ಬೇಕಾಗುದಿಲ್ಲ. ಆದ್ರೆ ಈಗಿನ ಹೊಸ ತಳಿಯಲ್ಲಿ ಒಳ್ಳೆ ಈಲ್ಡಿಂಗ್ ಬರ್ತದೆ. ಇದು ನನ್ನ ಅನುಭವವನ್ನು ನಾನು ಹೇಳ್ತಾ ಇದ್ದೇನೆ. ನಾನು ಕೂಡ ಸ್ವಲ್ಪ ಇಂಟರ್ ಮಂಗಳವನ್ನು ಹಾಕಿದ್ದೇನೆ. ಅದರಲ್ಲಿ ಈ ರೀತಿಯ ಡೋಸಿಂಗ್ ಮಾಡಿ ನಾವು ಅದರಲ್ಲೇ ನಾವು ಹೊಂಡ ತೆಗೆದು ಮಾಡಿರತಕ್ಕಂಥದ್ದು ಅದರಲ್ಲಿ ಒಳ್ಳೆ ಈಲ್ಡಿಂಗ್ ಬಂದಿದೆ. ಕೆಲವು ಅದರಲ್ಲಿ 1200-1400 ಅಡಿಕೆವರೆಗೆ ಬಂದಿದೆ ನನಗೆ. ಈಗ ಮೊದಲೆಲ್ಲ ಹಳೆಯ ತೋಟದಲ್ಲಿ ಎಡೆ ಸಸಿ ಹಾಕುವಂತ ಒಂದು ಸಂಪ್ರದಾಯ ಇತ್ತು. ಇತ್ತೀಚಿನ ದಿವಸಗಳಲ್ಲಿ ಎಡೆ ಸಸಿಗಿಂತ ಅದನ್ನ ಕಡಿದು ಹೊಸದಾಗಿ ನಾಟಿ ಮಾಡುವಂತದ್ದು ಒಳ್ಳೇದು ಅಂತ ನಿಮ್ಮ ಅನುಭವ ಏನು ಹೇಳ್ತದೆ? ನನಗೆ ಕೂಡ ಅದು ಸರಿ ಅಂತ ಕಾಣ್ತದೆ. ಈಗ ನಾನು ನಮ್ಮ ತೋಟದಲ್ಲಿ ಸುಮಾರು 30 ವರ್ಷದ ಹಿಂದಿನ ಒಂದು ಅಡಿಕೆ ಮರಗಳು ಇರುವಂತ ತೋಟಕ್ಕೆ ಈ ವರ್ಷ ಕಳೆದ ವರ್ಷ ನಾನು ಅದಕ್ಕೆ ಎಡೆಗಿಡವನ್ನು ನಾನು ಹಾಕಿದ್ದೇನೆ. ಆದರೆ 1 ವರ್ಷ ಅದಕ್ಕೆ ಸ್ವಲ್ಪ ನೆರಳಿಗೋಸ್ಕರ ಅದನ್ನು ಇಟ್ಟುಕೊಂಡು ಮುಂದಿನ ವರ್ಷದಲ್ಲಿ ಅದನ್ನು ಪೂರ್ಣವಾಗಿ ತೆಗೆದು ಇದನ್ನ ನಾವು ಬೆಳೆಸಿದ್ರೆ ನಮಗೆ ಉತ್ಪತ್ತಿಯಲ್ಲಿ ಕೂಡ ಜಾಸ್ತಿ ಬರ್ಬೋದು, ಅದೇ ರೀತಿ ನಮಗೆ ತೋಟ ಕೂಡ ಚಂದ ಆಗ್ತದೆ. ಇಲ್ಲದ್ರೆ ಮೇಲೆ ಕೆಳಗಾಗಿ ಅದು ತೋಟವೂ ಚಂದ ಇರುವುದಿಲ್ಲ, ಮತ್ತೆ ನಮಗೆ ಸರಿಯಾದ ಈಲ್ಡಿಂಗ್ ಕೂಡ ಬರ್ತದೆ. ಸರಿಯಾಗಿ ನಾವು ಕೃಷಿ ಮಾಡುವಾಗ ನಮಗೆ ಎಡೆಗಿಡ ಅಂದ್ರೆ ಹಿಂದಿನ ಕಾಲದಲ್ಲಿ ಅದಕ್ಕೆ ಬೇಕಾದಂತಹ ತಂತ್ರಜ್ಞಾನಗಳಿರಲಿಲ್ಲ, ಮಾಹಿತಿಗಳಿರಲಿಲ್ಲ. ಆದ್ರೆ ಈಗ ತುಂಬಾ ಜನ ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಇದರಲ್ಲಿ ಲಾಭವನ್ನು ಪಡೀತಾರೆ. ಆದ ಕಾರಣ ಹಳೆ ಗಿಡವನ್ನು ತೆಗೆದು ಹೊಸ ಗಿಡ ನೆಟ್ಟು ಅದರಲ್ಲಿ ಫಸಲು ಪಡೆಯುವುದು ಉತ್ತಮ ಅಂತ ನನ್ನ ಅಭಿಪ್ರಾಯ. ನೀರಾವರಿ ವಿಚಾರಕ್ಕೆ ಬಂದಾಗ ನಾವು ಸ್ಪ್ರಿಂಕ್ಲರ್ ಹಾಕಬಹುದು ಅಥವಾ ಡ್ರಿಪ್ ನೀರನ್ನು ಕೊಡಬಹುದು ಅಂತ ಹೇಳಿ, ಯಾವುದರಲ್ಲಿ ಹೆಚ್ಚು ಅನುಕೂಲತೆ? ನನ್ನ ಅನುಭವ ಪ್ರಕಾರ ಚಿಕ್ಕ ಗಿಡಗಳಿಗೆ ನಾನು ನಮ್ಮಲ್ಲಿ ಮಾಡಿರ್ತಕ್ಕಂಥ ಅನುಭವವನ್ನು ನಾನು ಹೇಳ್ತಾ ಇರೋದು. ನಾನು ಪ್ರಾರಂಭದಲ್ಲಿ ನನ್ನ ಹತ್ರ ಹೇಳಿದ್ರು ಸ್ಪ್ರಿಂಕ್ಲರ್ ಹಾಕಿ ಅಂತೇಳಿ ನನ್ನ ಹತ್ರ ಹೇಳಿದರು. ಆದರೆ ಸ್ಪ್ರಿಂಕ್ಲರ್ ಹಾಕಿ ಆಗುವ ಏನಾಗ್ತದೆ ಅಂತ ಹೇಳಿದರೆ ಸುಮಾರು 3 ಗಂಟೆ ಹೊತ್ತು ಸ್ಪ್ರಿಂಕ್ಲರ್ ಹಾಕಿದರೆ ಎಲ್ಲದರ ಬುಡಕ್ಕೆ ನಾವು ಅಂದರೆ ಅದು ತಿರುಗಿಕೊಂಡು ಬರುವಾಗ ಎಲ್ಲ ಬುಡಕ್ಕೆ ಹೆಚ್ಚು ಅಂದರೆ 3 ಪಾಟೆಯಷ್ಟು ನೀರು ಬೀಳ್ತದೆ. ಒಂದು ಸಣ್ಣ ಗಿಡಕ್ಕೆ 3 ಪಾಟೆ ಯಾವತ್ತಿಗೂ ಸಾಲುವುದಿಲ್ಲ. ಅದಕ್ಕೋಸ್ಕರ ನಾನು ಸ್ಪ್ರಿಂಕ್ಲರ್ ಮೊದಲು ಹಾಕಿ ಆಗುವಾಗ ಅದೆಲ್ಲ ಕೆಂಪಾಗಲಿಕ್ಕೆ ಶುರುವಾಯಿತು. ಆದರೆ ಅದರ ನಂತರ ನನಗೆ ಒಬ್ಬರು ಹೇಳಿದರು ಏನಂತ ಹೇಳಿದರೆ, ನೀನು 1 ವರ್ಷ ಪೈಪಿನಲ್ಲಿ ಅದನ್ನು ನೀರು ಹಿಡಿದ್ರೆ ಅದು ಒಳ್ಳೆ ಬರಬಹುದು ಅಂತೇಳಿ ಅವರು ಹೇಳಿದರು. ಹಾಗೆ ನಾನು ಪೈಪಿನಲ್ಲಿ ನಾನು ಬುಡಕ್ಕೆ ನೀರನ್ನು ಹಾಕಿದೆ. ಹೌದು, ಹೋಸ್ ಪೈಪ್ ಹಾಕಿ ನಾನು ಇದು ನೀರು ಹಿಡಿದೆ. ಅದರಿಂದಾಗಿ ಏನಾಯ್ತಂದ್ರೆ ಬುಡ ಕೂಡ ಒಂದು ರೀತಿಯಲ್ಲಿ ಅದಕ್ಕೆ ಒಂದು ಮೃದುತ್ವ ಸಿಕ್ಕಿತು. ಅದರಿಂದಾಗಿ ಆ ಗಿಡ ಮುಂದಿನ ವರ್ಷ ಒಳ್ಳೆ ಚೆನ್ನಾಗಿ ಬಂತು. ಸ್ಪ್ರಿಂಕ್ಲರ್ ಹಾಕಿದ್ರೆ ಸುಮಾರು ಗಿಡಗಳು ಸಾಯ್ತಾ ಇರಬಹುದು ಅಂತ ನನ್ನ ಅನುಭವ ಇದು. ಸ್ವಲ್ಪ ದೊಡ್ಡ ಮರಗಳಿಗಾದ್ರೆ ನನ್ನ ಅಭಿಪ್ರಾಯದಲ್ಲಿ ಸ್ಪ್ರಿಂಕ್ಲರ್ ಒಳ್ಳೇದು. ಯಾಕೆಂತ ಹೇಳಿದ್ರೆ ಅದು ಒಂದೇ ರೀತಿಯಲ್ಲಿ ತೋಟಗಳಿಗೆ ಚೆಲ್ತದೆ. ನಾವು ಮಿಶ್ರ ಬೆಳೆಯು ಖಂಡಿತ ಮಾಡಬಹುದು. ಆದರೆ ಜಾಸ್ತಿ ಅಂದ್ರೆ ಈಗಿನ ಕಾಲದಲ್ಲಿ ನಾವು ಹೆಚ್ಚು ಫಸಲನ್ನು ಪಡೀಲಿಕ್ಕೆ ಬಾಳೆ ಆಗಲಿ ಅಥವಾ ಕೊಕ್ಕೋ ಗಿಡಗಳನ್ನು ಇದನ್ನೆಲ್ಲ ಮಧ್ಯ ಮಧ್ಯದಲ್ಲಿ ಹಾಕಿದ್ರೆ ಮೊದಲನೇ ರೀತಿಯಲ್ಲಿ ಅದು ಫಸಲಿಗೆ ನಮಗೆ ತೊಂದರೆ ಕೊಡ್ತದೆ. ಅದಕ್ಕೋಸ್ಕರ ನಾವು ಬಾಳೆ ಮತ್ತು ಕೊಕ್ಕೋವನ್ನು ಸ್ವಲ್ಪ ಬದಿಗೆ ನೆಟ್ಟರೆ ಅದರಲ್ಲಿ ನಾವು ಪ್ರಯೋಜನ ಬರಬಹುದು ಅಂತ ನನ್ನ ಅನಿಸಿಕೆ. ಇನ್ನೊಂದು ವಿಚಾರ, ನೀವು ಜಾಯಿಕಾಯಿಯ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಜಾಯಿಕಾಯಿಯ ಒಂದು ವಿಶೇಷತೆ ಏನು, ಮತ್ತು ಅಡಿಕೆ ತೋಟದಲ್ಲಿ ಅಥವಾ ತೆಂಗಿನ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಜಾಯಿಕಾಯಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ? ಈಗ ನಮ್ಮ ತೋಟದ ಕೃಷಿಯಲ್ಲಿ 60% ಜನ ಇವತ್ತು ಸ್ವಲ್ಪ ನಿವೃತ್ತ ಪ್ರಾಯದವರು, ಸುಮಾರು 60 ವರ್ಷದಿಂದ ಮೇಲಿನವರು. ಮೊದಲನೇ ರೀತಿಯಲ್ಲಿ ನಮಗೆ ಕೃಷಿ ಮಾಡಲಿಕ್ಕೆ ಈಗ ಕಷ್ಟ. ಇವತ್ತಿನ ಆಧುನಿಕತೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಬೆಂಗಳೂರಿಗೆ ಹೊರ ನಗರಗಳಿಗೆ ಹೋಗ್ತಾ ಇದ್ದಾರೆ. ಅದರಿಂದಾಗಿ ಮುಂದಿನ ನಮ್ಮ ಕೂಲಿ ಕಾರ್ಮಿಕರ ನಮ್ಮ ಸಮಸ್ಯೆಗಳಿಂದಾಗಿ ನಮಗೆ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಉತ್ಪತ್ತಿಗಳು ನಮಗೆ ಅಡಿಕೆಯಲ್ಲಿ ಬರ್ಬೋದಾ ಇಲ್ವಂತ ಅಲ್ಲ, ಆದರೆ ಮುಂದೆ ನಮಗೆ ಭವಿಷ್ಯದಲ್ಲಿ ಕಷ್ಟ ಇರುವ ಕಾರಣ ಜಾಯಿ ಗಿಡದಲ್ಲಿ ಏನಾಗ್ತದೆ ಅಂದರೆ ಅದರಲ್ಲಿ ನಮಗೆ ಒಂದನ್ನು ನೆಟ್ಟರೆ ಸುಮಾರು 5 ವರ್ಷದಲ್ಲಿ ನನ್ನ ಅನುಭವದಲ್ಲಿ ಅಥವಾ ನಮಗೆ ಬಂದಿರತಕ್ಕಂಥದ್ದು ಒಂದು ಗಿಡದಲ್ಲಿ ಸುಮಾರು 1200 ರೂಪಾಯಿಗಳಷ್ಟು ಅದರಲ್ಲಿ ಫಸಲನ್ನು ಕೊಡ್ತದೆ. ಅದು ಸ್ವಲ್ಪ ಲಾರ್ಜ್ ಸ್ಕೇಲ್ನಲ್ಲಿ ಅಂದರೆ 100 ಗಿಡದಿಂದ ಮೇಲೆ ಇದ್ದರೆ ಇನ್ನಷ್ಟು ಅದರ ಲಾಭ ಬರ್ಬೋದು. ಅಡಿಕೆಯಷ್ಟು ಖರ್ಚುಗಳು ಏನೂ ಇಲ್ಲ ಇದರಲ್ಲಿ, ಅದು ಖಂಡಿತವಾಗಿ ಲಾಭ ಅಂತ ನನ್ನ ಅಭಿಪ್ರಾಯ. ಈಗ ಅಡಿಕೆ ತೋಟದಲ್ಲಿ ಅಥವಾ ತೆಂಗಿನ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯಿದ್ರೆ ಯಾವ ಅಂತರವನ್ನು ಪಾಲಿಸಬೇಕು ಮತ್ತು ನಿರ್ವಹಣೆ ಹೇಗೆ? ಈಗ ಈ ಅಡಿಕೆ ಕೃಷಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಅನುಭವಸ್ಥರು ಏನು ಹೇಳ್ತಾರೆ ಅಂದರೆ, ತೆಂಗಿನ ಮರವನ್ನು ಸ್ವಲ್ಪ ನೀವು ಕಡಿಮೆ ಮಾಡಿ. ಯಾಕೆಂತ ಹೇಳಿದ್ರೆ ಅಡಿಕೆ ಗಿಡ ಈಗ ಈ ಕೃಷಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 8, 16, 8, 12 ಅದು ಹೋಗಿ ಹೋಗಿ 9, 9, 8, 8ಕ್ಕೆ ನಾವು ಈಗ ಅಡಿಕೆ ಗಿಡವನ್ನು ಹಾಕ್ತಾ ಇದ್ದೇವೆ. ಇದರಿಂದಾಗಿ ತೆಂಗಿನ ಮರವನ್ನು ನಾವು ಮೊದಲನೇ ಹಾಗೆ 30 ಫೀಟು 40 ಫೀಟಿಗೆ ಹಾಕಿ ಆಗುವಾಗ ಇದು ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ನಮಗೆ ಸಮತೋಲನ ಸಿಕ್ಕುವುದಿಲ್ಲ. ಅದಕ್ಕೆ ಬೇಗ ತೆಂಗಿನ ಮರವನ್ನು ಸ್ವಲ್ಪ ಕಡಿಮೆ ಮಾಡಿ ಅಡಿಕೆ ಗಿಡವನ್ನು ನಾವು ಚೆನ್ನಾಗಿ ಸಾಕಿಸಲುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಜಾಯಿಕಾಯಿ ಗಿಡ ಹಾಕುವುದಾದ್ರೂ ಕೂಡ ಇದು ಕೂಡ ಸ್ವಲ್ಪ ಅಂದರೆ ಈಗಿನ ಹೊಸ ಹೊಸ ಗಿಡಗಳಲ್ಲಿ ಖಂಡಿತ ಸಾಧ್ಯ ಇಲ್ಲ, ಸ್ವಲ್ಪ ಹಳೆ ಗಿಡಗಳಲ್ಲಿ ಹಾಕ್ಬೋದು. ಆಮೇಲೆ ಇನ್ನೊಂದು ವಿಚಾರ, ಈ ಜಾಯಿಕಾಯಿ ಕೃಷಿಗೆ ಸಂಬಂಧಪಟ್ಟಂತಹದ್ದು ಗಂಡು ಮರಗಳು ಕೂಡ ಒಂದು ಬೇಕು 20-25 ಹೆಣ್ಣು ಗಿಡಗಳಿಗೆ ಅಂತ, ಕಸಿ ಗಿಡವೋ ಅಥವಾ ಬಿತ್ತನೆ ಬೀಜದ ಗಿಡವೋ ಆಯ್ಕೆ ಹೇಗೆ? ಅದು ಸರಿ, ಯಾಕೆಂತ ಹೇಳಿದ್ರೆ ಒಂದು 10 ಗಿಡದಲ್ಲಿ ಒಂದಂತೂ ಗಂಡು ಗಿಡ ಇರ್ತದೆ. ಯಾಕೆಂತ ಹೇಳಿದ್ರೆ ಅದು ನಮಗೆ ಗೊತ್ತಾಗುದಿಲ್ಲ, ನಾವು ನರ್ಸರಿಯಿಂದೆಲ್ಲ ತರೋದು, ಅವ್ರು ಹೇಳ್ತಾರೆ ಉಂಟು ಉಂಟು ಅಂತೇಳಿ. ಖಂಡಿತವಾಗಿ ಅಷ್ಟರಲ್ಲಿ ಒಂದು ಬರ್ತದೆ, ಅದ ಕಾರಣ ನಮಗೆ ಈಲ್ಡಿಂಗ್ ಖಂಡಿತ ಸಿಗ್ತದೆ. ಅದು ಬೀಜದಿಂದ ಗಿಡ ಮಾಡಿದ್ರೆ ತುಂಬಾ ಲೇಟ್ ಆಗ್ತದೆ, ಅದು ನಮಗೆ ನಮ್ಮ ಒಂದು ಇದಲ್ಲ ಅಂತ ಸುಮ್ಮನೆ ಇಲ್ಲದ್ರೆ ಒಬ್ಬ ನಾನು ಒಂದು 10 ಗಿಡ ಹಾಕಿದ್ದೇನೆ ಅಂತೇಳಿ ಬರ್ಬಹುದು. ಆದ್ರೆ ಅದನ್ನು ನರ್ಸರಿಯಿಂದ ಚೆನ್ನಾಗಿ ಇರುವುದನ್ನ ತರೋದು ಸುಖ. ಇದರಲ್ಲಿ ನೀರಿನ ನಿರ್ವಹಣೆ ಹೇಗೆ? ಇದಕ್ಕೆ ನೀರಿನ ನಿರ್ವಹಣೆ ದೊಡ್ಡ ಮಟ್ಟಿಗೆ ಏನಿಲ್ಲ, ಯಾಕಂತ ಹೇಳಿದ್ರೆ ತೋಟದ ಒಟ್ಟಿಗೆ ಅದು ಕೂಡ ಸಾಕಾಗ್ತದೆ, ತೋಟದ ಬದಿಯಲ್ಲಿ ಇದ್ರೂ ಕೂಡ ಬರ್ತದೆ. ಅದರಲ್ಲಿ ಈಗ ಪ್ರತ್ಯೇಕವಾಗಿ ಗೊಬ್ಬರ ಕೊಡಬೇಕು ಇದಕ್ಕೆ ಜಾಯಿಕಾಯಿ ಗಿಡಗಳಿಗೆ, ಇದರ ಬಗ್ಗೆ ಹೇಳಿ. ಅದು ನಾವು ಈಗ ಏನಂತ ಹೇಳಿದ್ರೆ ನಾವು ಇದು ಹಟ್ಟಿ ಗೊಬ್ಬರ ಹಾಕುವಂತದ್ದು ಕಡಿಮೆ ಈಗ, ಒಂದಷ್ಟು ಆರ್ಗ್ಯಾನಿಕ್, ಇಲ್ಲದಿದ್ರೆ ನಾವು ಫರ್ಟಿಲೈಸರ್ NPK ಹಾಕುವಂತದ್ದು. ಈಗಿನ ಅಂದ್ರೆ ಮೊದಲು ಕೃಷಿಯಾಗುವಾಗ ಒಂದು ಬುಡಕ್ಕೆ ಇದು ಗೊಬ್ಬರವನ್ನು ಇಷ್ಟು ಕೊಡಿ, ಒಂದನ್ನು 2 ಮರಗಳಿಗೆ ಕೊಡಿ ಅಂತ ಹೇಳಿ, ಆದ್ರೆ ಈಗ ಏನಂತ ಹೇಳಿದ್ರೆ ನಾವು ಒಂದೊಂದು ಸೇರು ಹಾಕುವಂತದ್ದು 200 ಗ್ರಾಮ್ ಹಾಕುವಂತೆಲ್ಲ ಇರ್ತದೆ. ಆಗ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಇದು ಕೂಲಿಯವರು ತನ್ನಿಂದಾನೇ ಎಲ್ಲದಕ್ಕೂ ಹಾಕಿಕೊಂಡು ಬರ್ತಾರೆ. ಅದನ್ನ ಇದಕ್ಕೆ ಕೂಡ ಅದು ಒಟ್ಟಿಗೆ ಕೊಕ್ಕೋ ಗಿಡ ಇರ್ಬೋದು, ಬಾಳೆಗೆ ಇರ್ಬೋದು, ಅಥವಾ ಜಾಯಿ ಗಿಡ ಎಲ್ಲದಕ್ಕೂ ಹಾಕಿಕೊಂಡು ಬರ್ತಾರೆ. ಅದನ್ನ ಇದರ ಬಗ್ಗೆ ಏನು ಸಮಸ್ಯೆ ಏನಿಲ್ಲ. ಈಗ ಅಡಿಕೆಯಲ್ಲಿ ಕೃಷಿ ತ್ಯಾಜ್ಯವನ್ನು ಮರುಬಳಕೆ ಮಾಡುವಂತಹದ್ದು ಮತ್ತು ಸಾವಯವ ರೀತಿಯಲ್ಲಿ ಕೊಡುವಂತಹದ್ದು ಮತ್ತು ಈ ರಾಸಾಯನಿಕ ಗೊಬ್ಬರವನ್ನು ಹಾಕುವಂತಹದ್ದು, ಇದರ ಒಂದು ನಿರ್ವಹಣೆ ಎಲ್ಲ ಹೇಗೆ? ಅಡಿಕೆಯ ತ್ಯಾಜ್ಯ ಅಂತ ಹೇಳಿದ್ರೆ ಇದನ್ನ ಅಡಿಕೆ ಸಿಪ್ಪೆ, ಹೌದು, ಅಡಿಕೆ ಸಿಪ್ಪೆ ಇರ್ಬೋದು, ಸೋಗೆ ಇರ್ಬೋದು, ಅಥವಾ ಹಾಳೆ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ನಾವು ತೋಟಕ್ಕೆ ನಾವು ಬಳಸಿದ್ರೆ ಅದರಲ್ಲಿ ಬೂದಿ ಹಾಕುವವರು ತುಂಬಾ ಕಡಿಮೆ. ಮತ್ತೆ ತೋಟದಿಂದ ಇವತ್ತು ಸೋಗೆ ಹೊತ್ತು ಹಾಕುವವರಿಲ್ಲ, ಯಾಕಂದ್ರೆ ಈಗ ಯಾವುದೇ ಸೋಗೆ ಮನೆಗಳಿಲ್ಲ, ಅಥವಾ ಇವತ್ತು ಈಗ ಅಂಗಳಕ್ಕೆ ಕೂಡ ಎಲ್ಲವನ್ನು ಬೇರೆ ಬೇರೆ ರೀತಿಯಲ್ಲಿ ಹಾಕುವಣ ಅಂಗಳಕ್ಕೆ ಮುಚ್ಚುವ ಇದು ಇಲ್ಲ. ಅದನ್ನ ಎಲ್ಲವನ್ನು ಕೂಡ ನಾವು ಏನಂತ ಹೇಳಿದ್ರೆ ಇವತ್ತು ಅಡಿಕೆ ಬುಡಕ್ಕೆ ಹಾಕಬೇಕಾಗ್ತದೆ. ಆದ್ರೆ ಅದು ಇಷ್ಟಿದ್ರೆ ಕೂಡ ಅದರಲ್ಲಿ ನಾವು ಸರಿಯಾದ ಫರ್ಟಿಲೈಸರ್ ಜೊತೆ ಕೊಡದಿದ್ರೆ ಅದು ಖಂಡಿತವಾಗಿ ಕೂಡ ದೊಡ್ಡ ಮಟ್ಟಿಗೆ ಅದರಲ್ಲಿ ಫರ್ಟಿಲೈಸರ್ ಅಂಶ ಬಹಳ ಕಡಿಮೆ ಅಂತ ನನ್ನ ಅಭಿಪ್ರಾಯ. ಆದ್ರೆ ತೋಟದಲ್ಲಿ ಚಂದ ಕಾಣ್ತದೆ, ಇದನ್ನೆಲ್ಲ ಬುಡಕ್ಕೆ ಹಾಕಿ ಆಗುವಾಗ ಇದು ನಮಗೆ ಒಂದು ಲಾಭದಾಯಕ. ಈಗ ರಾಸಾಯನಿಕ ಗೊಬ್ಬರವನ್ನು ಹಾಕುವುದರಿಂದ ನಿರ್ದಿಷ್ಟವಾಗಿ ಇಷ್ಟು ಪ್ರಮಾಣ ಮತ್ತು ಯಾವ ಸಮಯದಲ್ಲಿ ಕೊಡಬೇಕು ಅನ್ನುವಂಥದ್ದು, ನಾನು ಸಾಧಾರಣ ಸೆಪ್ಟೆಂಬರ್ ಲಾಸ್ಟಿಗೆ ಆಗುವಾಗ ಇದು ಕೊಡುವಂತದ್ದು. ಯಾವ್ದು ಅಂತ ಹೇಳಿದ್ರೆ ರಾಸಾಯನಿಕ ಅಲ್ಲ, ನಾನು ಇದು ಆರ್ಗ್ಯಾನಿಕ್ ಕೊಡುವಂತದ್ದು. ಸೆಪ್ಟೆಂಬರ್ ನಲ್ಲಿ ನಾನು ಮ್ಯಾಕ್ಸಿಮಮ್ ನಾನು ಒಂದು ಬುಡಕ್ಕೆ 2 ಸೇರಿನಷ್ಟು ನಾನು ಹಾಕಿಕೊಂಡು ಬರ್ತೇನೆ. ಕೋಳಿ ಗೊಬ್ಬರ ಅಲ್ಲ, ನಾನು ಟೋಟಲ್ ಯಾವುದೋ ಒಂದು ಹಾಕಿಕೊಂಡು ಬರ್ತೇನೆ. ನಮ್ಮಲ್ಲಿ ತುಂಬಾ ಜನ ಮಾರಿಕೊಂಡು ಬರ್ತಾರೆ, ಅದನ್ನು ಹಾಕ್ತೇನೆ. ಅದಾದ ಮೇಲೆ ಹಾಗಂದ್ರೆ, ಯಾಕಂದ್ರೆ ಇದು ಚೆನ್ನಾಗಿ ಕರಗಬೇಕು, ಮಣ್ಣಿನೊಟ್ಟಿಗೆ ಸೇರ್ಬೇಕು. ಸೇರಿದ್ರೆ ಅದು ಅದಕ್ಕೆ ಸೆಪ್ಟೆಂಬರ್ ಫಸ್ಟ್ ಇಂದ ಲಾಸ್ಟ್ ಮೊರೆ ಹಾಕ್ತಾ ಇರ್ತೇನೆ. ಆದ್ರೆ ನಾವು NPKಯನ್ನು ಕೊಡುವಂತದ್ದು, ರಾಸಾಯನಿಕ ಗೊಬ್ಬರ ಕೊಡುವಂತದ್ದು ನಾವು ಯಾವಾಗಲೂ ಜನವರಿ ಲಾಸ್ಟಿಗೆ ನಾವು ಕೊಡುವಂತದ್ದು, ಸಾಧಾರಣ January 15 ಕೊಡ್ತೇವೆ. ಯಾಕಂತ ಹೇಳಿದ್ರೆ ಒಂದು ಅಡಿಕೆ ಮರದಲ್ಲಿ 2 ಸಲ ಬೇರ್ ಬಿಡ್ತದೆ, ಒಂದು ಸಲ ಒಂದು ಅಕ್ಟೋಬರ್ ನಲ್ಲಿ ಬಿಡುವಂತದ್ದು. ಅಕ್ಟೋಬರ್ ನಲ್ಲಿ ಅದು ಫರ್ಟಿಲೈಸರ್ ಮಾತ್ರ ತಕ್ಕೊಳ್ಳುವಂಥದ್ದು. ಆದರೆ ನಿಮಗೆ ಇದು ಜನವರಿಯಲ್ಲಿ ಅದು ನೀರು ತಕ್ಕೊಳ್ಳುವಂತ ಒಂದು ಬೇರು ಬರ್ತದೆ, ಆಗ ಈ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಅದು ಆಗ ನೀರಿನಲ್ಲಿ ಕರಗಿ ಅದು ಚೆಂದಾಗಿ ತಕ್ಕೊಳ್ತದೆ. ಹಾಗೆ ಇದು 2 ಸಲ ನಾವು ಕೊಡುವಂಥದ್ದು. ಕೆಲವರು ಜೂನ್ನಲ್ಲಿ ಕೂಡ ಕೊಡುವವರು ಇದ್ದಾರೆ, ಆದರೆ ನಾನಿಷ್ಟರಿಗೆ ಅದನ್ನು ಪ್ರಯೋಗ ಮಾಡಲಿಲ್ಲ. ಕೊಳೆ ರೋಗದ ಒಂದು ಸಮಗ್ರ ನಿರ್ವಹಣೆಯ ಬಗ್ಗೆ, ಇದರ ಒಂದು ಸೂಕ್ಷ್ಮಗಳ ಬಗ್ಗೆ ಹೇಳಿ. ಕೊಳೆ ರೋಗದ ಅಂತ ಹೇಳಿದ್ರೆ ಇದು ಮಳೆಯ ಆಧಾರಿತದಲ್ಲಿ ಬರುವಂತಹದ್ದು, ಫಂಗಸಿನ ಮೂಲಕ ಬರುವಂತಹದ್ದು. ಇದನ್ನ ಸೈಂಟಿಸ್ಟ್ಗಳಿಗೆ ಇವತ್ತಿನ ಕಾಲದಲ್ಲಿ ಅದನ್ನ ಯಾವ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡಬಹುದು ಅಂದ್ರೆ ಅದನ್ನು ಹೋಗಲಾಡಿಸಲಿಕ್ಕೆ ಏನೆಲ್ಲ ಮಾಡಬಹುದು ವಿಶೇಷ ಪ್ರಯತ್ನ ಬರ್ತಾರೆ. ಆದರೆ ನಾವು ಇದರಲ್ಲಿ ತಿಂಗಳಿಗೆ ಒಮ್ಮೆ ಸ್ಪ್ರೇ ಮಾಡುವಂತಹದ್ದು, ಅದರೊಟ್ಟಿಗೆ ಬರೀ ಮೈಲ್ ತುತ್ತು ಸುಣ್ಣದ ಮೂಲಕ ನಾವು ಇದನ್ನ ಮಾಡಿದ್ರೆ ಉತ್ತಮ, ಮತ್ತೆ ಇದ್ದದನ್ನೆಲ್ಲ ಮಿಶ್ರ ಮಾಡಿ ಇದ್ರೆ ಅದು ಒಂದು ರೀತಿಯಲ್ಲಿ ವಿಷಕಾರಿ ಅಂತ ನನ್ನ ಅಭಿಪ್ರಾಯ. ಸರಿಯಾಗಿ 30 ದಿವಸಕ್ಕೊಮ್ಮೆ ಸ್ಪ್ರೇ ಮಾಡಿದ್ರೆ ಖಂಡಿತ ಉಳಿಬಹುದು, ಮತ್ತೆ ಕೊಳರೋಗದ ಉಳಿದ ಅಂಶಗಳನ್ನ ಸೈಂಟಿಸ್ಟ್ಗಳಿಗೆ ಹೇಳಬೇಕಷ್ಟೇ. ಈಗ ಎಷ್ಟು ಸರಿ ಹೇಳುವಂತದ್ದು, ಈಗ ಈ ಕಾಪರ್ ಸಲ್ಫೇಟ್ ಅಥವಾ ಮೈಲ್ ತುತ್ತದ ಜೊತೆಗೆ ಸುಣ್ಣ ಹಾಕ್ತೀವಿ, ಈ ಸುಣ್ಣದ ಪ್ರಮಾಣವನ್ನು ಕೆಲವು ಸರಿ ಡಬಲ್ ಡೋಸ್ ಮಾಡುವಂತದ್ದು ಇರ್ತದೆ ಅಥವಾ ಪೌಡರ್ ರೂಪದಲ್ಲಿರುವ ಸುಣ್ಣವನ್ನು ಉಪಯೋಗಿಸ್ತಾರೆ, ಇದರಿಂದಾಗಿ ಏನಾದರೂ ವ್ಯತ್ಯಾಸ ಆಗ್ತದ? ಖಂಡಿತ ಆಗ್ತದೆ. ಯಾಕಂತ ಹೇಳಿದ್ರೆ ಅದು ಪ್ರಮಾಣ ಮೊದಲನ ಯಾವಾಗ ಹಿಂದಿನ ಕಾಲದಲ್ಲಿ ಏನಂತ ಹೇಳಿದ್ರೆ ಒಂದಕ್ಕೆ ಒಂದು ಹಾಕುವಂತದ್ದು ಇರುವಂತದ್ದು, ಆದ್ರೆ ಇವತ್ತಿಗೆ ಸುಣ್ಣ ಏನಂತ ಹೇಳಿದ್ರೆ ಸುಮಾರು ಹುಡಿಗಳು ಅಂದ್ರೆ ಅದರಲ್ಲಿ ಕಸ ಕಡ್ಡಿಗಳು ಇರ್ತದೆ, ನಾವು ಅದನ್ನು ಮಾಡಿ ಆಗುವಾಗ ಒಂದಕ್ಕೆ ಒಂದು ಹಾಕಿದ್ರೆ ಸಾಕಾಗುದಿಲ್ಲ, ಸ್ವಲ್ಪ ಜಾಸ್ತಿ ಹಾಕ್ಬೇಕಾದ್ರೆ ಒಂದೂವರೆ ಅಷ್ಟು ಹಾಕ್ಬೇಕಾಗ್ತದೆ. ಆದ್ರೆ ನಾನೀಗ ಏನ್ ಮಾಡಿದೆ ಅಂತ ಹೇಳಿದ್ರೆ ಮೈಲ್ ತುತ್ತಿನ ಒಟ್ಟಿಗೆ ಪೌಡರ್ ಸುಣ್ಣ ಬರ್ತದೆ, ಆ ಪೌಡರ್ ಸುಣ್ಣವನ್ನ ನಾನು ಮಿಶ್ರ ಮಾಡಿ ಹಾಕುವಾಗ ಆ ಸುಣ್ಣದ ಅಂಶ 100ಕ್ಕೆ 100 ಕೂಡ ಅದಕ್ಕೆ ಸಿಗ್ತದೆ. ಇದರ ಮೂಲಕ ನಾನು ಸ್ಪ್ರೇ ಮಾಡುವಂತದ್ದು, ಇದರಲ್ಲಿ ಜಾಸ್ತಿ ಹಾಕಿದ್ರೆ ಖಂಡಿತವಾಗಿ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆ ಇದ್ರೆ, ಆದ್ರೆ ನಾವು ಇಷ್ಟವರೆಗೆ ಮಾಡಲಿಲ್ಲ. ಆದ್ರೆ ಕೊಳರೋಗ ನಮಗೆ ಎಲ್ರಿಗೂ ಬಂದಾಗ ನಮಗೂ ಬರ್ತದೆ, ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಇವತ್ತಿನ ಕೂಲಿಯ ಕಷ್ಟದಲ್ಲಿ ನಮಗೆ ಖಂಡಿತವಾಗಿ ಈ ವರ್ಷ ನಮಗೆ ಸಿಕ್ಕಾಪಟ್ಟೆ ಕೊಳರೋಗ ಬಂದಿದೆ, ಅದು ಯಾಕಂದ್ರೆ ಬಿಸಿಲಿನ ಮೂಲೆಯಲ್ಲಿ ಇರುವಂತದ್ದು. ಈಗ ಫೈಬರ್ ದೋಟಿ ಅಥವಾ ಇಂತಹ ಒಂದು ಸುಧಾರಣೆ ಏನಾದ್ರು ಬಂತ ಇವತ್ತು? ಈಗ ಅಲ್ಲಲ್ಲಿ ಇದರ ಪ್ರಾತ್ಯಕ್ಷತೆ ನಡೀತಾ ಉಂಟು, ಆದ್ರೆ ನಮ್ಮ ಊರಿನಲ್ಲಿ ಅದರಲ್ಲಿ ಹೆಚ್ಚು ಒಂದು ಮುತುವರ್ಜಿಯಲ್ಲಿ ಇವಷ್ಟು ತೆಗೆದವರು ಇಲ್ಲ, ಒಂದಿಬ್ರು ತೆಗೆದಿದ್ದಾರೆ. ಆದ್ರೆ ಅವರ ಪ್ರಯೋಗ ಹೇಗೆ ಉಂಟು ಅಂತ ಹೇಳುವಂತದನ್ನ ನಾನು ಕೂಡ ಪ್ರತ್ಯಕ್ಷವಾಗಿ ನಾನು ನೋಡ್ಲಿಲ್ಲ. ಯಾಕಂದ್ರೆ ನಮಗೆ ಈಗ ಅಡಿಕೆ ಕೊಯ್ಯುವಂತವ್ರ ಹತ್ರ ನಾನು ಮೊನ್ನೆ ಕೇಳಿದೆ, ಆಗ ಅವ್ರು ಹೇಳಿದ್ರು ಈಗ ಸದ್ಯಕ್ಕೆ ಅದು ಬೇರೆ ಪ್ರಯೋಗ ನಮ್ಮಲ್ಲಿ ಬೇಡ ಅಂತೇಳಿ ಹೇಳಿದ್ರು. ಹಾಗೆ ನಾನು ಈಗ ಸುಮ್ಮನೆ ಕೂತಿದ್ದೇನೆ ಅದ್ರ ಬಗ್ಗೆ. ಸರಿ, ಈಗ ಕೃಷಿಯ ಜೊತೆ ಜೊತೆಗೆ ಹೈನುಗಾರಿಕೆಯನ್ನು ಕೂಡ ಮಾಡಿ ಅನುಭವ ಇರುವಂತವ್ರು ನೀವು, ಹೇಳಿ ಹೈನುಗಾರಿಕೆಯ ಒಂದು ಸುಖ ದುಃಖ. ನಾನು ಹೈನುಗಾರಿಕೆ ಬಗ್ಗೆ ಹೇಳುದಾದ್ರೆ, ಒಬ್ಬ ಹೈನುಗಾರ ಮಾಡಬೇಕಾದ್ರೆ ಅವನಿಗೆ ತೋಟ ಜೊತೆಗೆ ಬೇಕು. ಯಾಕಂತ ಹೇಳಿದ್ರೆ ಅವನಿಗೆ ಹುಲ್ಲು ಮತ್ತೆ ಬೇರೆ ಬೇರೆ ಇದು ಇದರಲ್ಲಿ ಅವನಿಗೆ ಅದರ ಒಬ್ಬ ಹಾಲು ಕರೆಯುವಂತ ಒಬ್ಬ ರೈತ ಹೈನುಗಾರನಿಗೆ ಅದರ ಬಗ್ಗೆ ತುಂಬಾ ಕಷ್ಟಗಳಿರ್ತದೆ. ತೋಟ ಇಲ್ಲದಿದ್ರೆ ಅದಕ್ಕೆ ಬೇಕಾದಂತದ್ದು ಬೈ ಹುಲ್ಲು, ಇವತ್ತಿನ ಈ ಫೀಡ್ಗಳು ಇವತ್ತಿನ ಎಲ್ಲವೂ ಕೂಡ ತುಂಬಾ ದುಬಾರಿ. ಅದರಿಂದಾಗಿ ಹೈನುಗಾರಿಕೆಯಲ್ಲಿ ಕೂಡ ಲಾಭ ಇದೆ. ಏನಂತ ಹೇಳಿದ್ರೆ ಅದರ ಕೊಡುವಂತದ್ದು, ಅದರೊಟ್ಟಿಗೆ ಸರ್ಕಾರ 5 ರೂಪಾಯಿಯ ಒಂದು ಪ್ರೋತ್ಸಾಹಧನ ಕೊಡ್ತದೆ. ಇದು ಆ ಪ್ರೋತ್ಸಾಹಧನದಷ್ಟು ಖಂಡಿತ ಒಬ್ಬ ಹೈನುಗಾರನಿಗೆ ಲಾಭ ಉಂಟು ಅಂತೇಳಿ ನನ್ನ ಅಭಿಪ್ರಾಯ. ಯಾಕಂದ್ರೆ ನಾನು ಕೂಡ ಒಂದು ಸೊಸೈಟಿ ಅಧ್ಯಕ್ಷನಾಗಿದ್ದನ್ನು ನಾನು ಹೇಳ್ತಾ ಇದ್ದೇನೆ. ಉತ್ತಮ ಗುಣಮಟ್ಟದ ಹಾಲನ್ನು ಕೊಟ್ಟರೆ ಅಲ್ಲಿ ಖಂಡಿತವಾಗಿ ಅವನಿಗೆ ಇದು ಲಾಭದಾಯಕ ಉಂಟು. ಈ 5 ರೂಪಾಯಿ ಬೋನಸ್ ಇಂದ ಅದು ತುಂಬಾ ಪ್ರಯೋಜನ ಆಗಿದೆ. ಈ ಇತ್ತೀಚಿನ ವರ್ಷಗಳಲ್ಲಿ ಈ ಕೃತಕ ಗರ್ಭಧಾರಣೆಗೆ ಸಂಬಂಧಿಸಿದ ಹಾಗೆ ಅನೇಕ ಸಮಸ್ಯೆಗಳನ್ನ ಹೈನುಗಾರರು ಅನುಭವಿಸ್ತಾ ಇದ್ದಾರೆ ಅಂತ ಕೇಳಿದೀವಿ, ಇದು ನಿಜವಾ? ಅದು ಸ್ವಲ್ಪ ಮಟ್ಟಿಗೆ ನಿಜ. ಇವತ್ತು 99% ಇಂದಲೂ ಮೇಲೆ ಅದನ್ನೇ ಪ್ರಯೋಗ ಮಾಡ್ತಾ ಇದ್ದಾರೆ. ಆದ ಕಾರಣ ಅದಕ್ಕೆ ಬೇಕಾಗಿ ಡಾಕ್ಟರ್ಗಳಿದ್ದಾರೆ, ಮತ್ತೆ ಅದಕ್ಕೆ ಬೇಕಾದಂತ ಬೇರೆ ಬೇರೆ ಮೆಡಿಸಿನ್ಗಳಿದೆ. ಒಂದು 100ರಲ್ಲಿ ಒಬ್ಬರಿಗೆ ಬಂದಿರ್ಲಿಕ್ಕೆ ಸಾಕು, ಆದರೆ 99% ಖಂಡಿತ ಅದು ಸಕ್ಸಸ್ ಅಂತ ನನ್ನ ಅಭಿಪ್ರಾಯ. ಇವತ್ತು ಯಾಕಂದರೆ ಇವತ್ತು ನಾಡ ತಳಿಗಳೇ ಉಂಟು, ಆದರೆ ಇವತ್ತೊಬ್ಬ ಲಾಭದಾಯ ಮಾಡಬೇಕಾದ್ರೆ ಖಂಡಿತವಾಗಿ ಅದರಿಂದ ಸಾಧ್ಯ ಇಲ್ಲ. ಅದು ಅವನ ಮನೆಯ ಖರ್ಚಿಗೆ ಮಾತ್ರ ಮಾಡಿಕೊಳ್ಬಹುದು. ನಾನು ಮಾಡಿದ್ದೇನೆಂದೇಳಿ ಮಾಡಬೇಕು, ಆದರೆ ಲಾಭದಾಯಕದಲ್ಲಿ ಯಾಕಂದರೆ ಇವತ್ತು ಕೃಷಿ ಅಂತ ಹೇಳಿದರೆ ಏನಂತ ಹೇಳಿದರೆ ಪ್ರತಿಯೊಂದರಲ್ಲಿ ಲಾಭವನ್ನೇ ನೋಡಬೇಕು. ಆದ ಕಾರಣ ಖಂಡಿತ ನನ್ನ ಅಭಿಪ್ರಾಯದಲ್ಲಿ ಇದು ಒಳ್ಳೆಯದು ಅಂತ ನಾನು ಕಾಣ್ತಾ ಉಂಟು. ತೆಂಗು ಕೃಷಿಯ ಬಗ್ಗೆ ಹೇಳಿ, ಈಗ ಇದರಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆಗಳಿರುವುದನ್ನು ನಾವು ನೋಡ್ತೀವಿ. ತೆಂಗಿನ ಧಾರಣೆಯಲ್ಲಿ ವ್ಯತ್ಯಾಸ ಆಗುವುದು ಅಂತದ್ದಿರಬಹುದು ಅಥವಾ ಮಂಗಗಳ ಕಾಟ ಇರಬಹುದು, ಇದರ ಒಂದು ನಿರ್ವಹಣೆ ಎಲ್ಲ ಹೇಗೆ? ನಾವು ಅಡಿಕೆ ಕೃಷಿಕರು, ನಾವು ಅಡಿಕೆ ಕೃಷಿಯ ಜೊತೆಗೆ ನಾವು ತೆಂಗುವನ್ನು ನಾವು ಬೆಳೆಸುವಂಥದ್ದು. ತೆಂಗಿನಲ್ಲಿ ನಾವು ನಮ್ಮ ಮನೆ ಖರ್ಚಿಗೆ ಮತ್ತು ನಮ್ಮ ಮನೆಯಲ್ಲಿ ಫಂಕ್ಷನ್ಗಳಿಗೆ ಇಂಥದ್ದಕ್ಕೆ ನಾವು ತೆಂಗಿನ ಕಾಯಿಯನ್ನು ಜಾಸ್ತಿ ಉಪಯೋಗ ಮಾಡುವಂಥದ್ದು. ಆದರೆ ಅದನ್ನೇ ನಂಬಿಕೊಂಡು ಬರೀ ಅದನ್ನೇ ಮಾಡುವಂಥದ್ದು ಖಂಡಿತ ಲಾಭದಾಯಕ ಅಲ್ಲ. ಯಾಕಂದೇಳಿದ್ರೆ ಇವತ್ತು ಒಮ್ಮೆ 30 ರೂಪಾಯಿ ಆಗ್ತದೆ, ಒಮ್ಮೆ 28 ಆಗ್ತದೆ, ಇವತ್ತಿಗೆ 22 ರೂಪಾಯಿಯಲ್ಲಿ ಉಂಟು, ಖಂಡಿತ ಅವರಿಗೆ ಲಾಭ ಕೊಡಲಿಕ್ಕಿಲ್ಲ. ಆದರೆ ನಾವು ಈಗ ಮಾಡುವಂಥ ಕೃಷಿ ಏನಂದರೆ ಅಡಿಕೆ ಒಟ್ಟಿಗೆ ತೆಂಗನ್ನು ನಾವು ಕೃಷಿಯನ್ನಾಗಿ ಮಾಡ್ತಾ ಇದ್ದೇವೆ. ಆಮೇಲೆ ಈಗ ತೆಂಗನ್ನು ಆಧಾರವಾಗಿ ಇಟ್ಟುಕೊಂಡು ಕಾಳು ಮೆಣಸಿನ ಕೃಷಿಯನ್ನು ಕೂಡ ಮಾಡಬಹುದು. ಈ ಕಾಳು ಮೆಣಸಿನ ಕೃಷಿಯ ಒಂದು ಸೂಕ್ಷ್ಮಗಳು ಏನೇನು? ಕಾಳು ಮೆಣಸು ಇವತ್ತು ಅದೊಂದು ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಚಿನ್ನ ಇದ್ದಾಗೆ, ಅದು ಕಪ್ಪು ಚಿನ್ನ ಇದೆ. ಹೌದು, ಯಾಕೆಂದ ಹೇಳಿದ್ರೆ ಅದು ತುಂಬಾ ಲಾಭ. ಇವತ್ತೀಗ ಮಾರ್ಕೆಟ್ ಇಳಿದಿರ್ಬೋದು, ಆದರೆ ಅದನ್ನು ಸ್ಟಾಕ್ ಎಷ್ಟು ವರ್ಷ ಬೇಕಿದ್ರೂ ಮಾಡ್ಬೋದು. ಈಗ ನಾನು ಕೂಡ ನಾನು ಚಿಕ್ಕ ಪ್ರಾಯದಲ್ಲಿ ನನ್ನ ತಂದೆಯವರು ತಿರಿಯೋದ್ರು, ಆಗ ನನಗೆ ನಾನು ಕೂಡ ಆಗ ಜಾಬಿಗೆ ಹೋಗಬೇಕಾದಂತ ಇತ್ತು. ಆದರೆ ನನಗೆ ಕಾಲೇಜಿನ ಆಗುವ ನನ್ನ ತಂದೆಯವರು ತಿರಿಯೋದ್ರೆ ನಾನು ಮನೆಯಲ್ಲಿ ಇರಬೇಕಾಗಿ ಬಂತು. ಆಗ ನನಗೆ ಒಂದು ಒಬ್ಬ ಸಣ್ಣ ಒಂದು ಟೀಚರಿಗೆ ಸಿಕ್ಕುವಷ್ಟು ಅದರ ಹಣವನ್ನು ನಾನು ಏನಾದರೂ ಮಾಡಬೇಕು ಅಂದರೆ ನಾನು ಕಾಳುಮೆಣಸಿನ ಬಗ್ಗೆ ಇದರ ಬಗ್ಗೆ ಹೆಚ್ಚು ಯೋಚನೆ ಮಾಡಿದೆ. ನಾನು ಅದನ್ನು ನಟ್ಟು ಸುಮಾರು ಒಂದು 10 ಕ್ವಿಂಟಲ್ ವರೆಗೆ ನನಗೆ ಒಳ್ಳೆ ಮೆಣಸು ಆಯಿತು. ಆಮೇಲೆ ಈಗ ಎಲ್ಲ ಸ್ವಲ್ಪ ಸ್ವಲ್ಪ ಕೊಳೆ ರೋಗ ಅದಿದೆಲ್ಲ ಅದಕ್ಕೂ ತಾಗಿ ಅದು ಸತ್ತು ಹೋಗಿದೆ. ಅಂತ 2 ಕ್ವಿಂಟಲ್ನಷ್ಟು ಬರ್ತದೆ. ಆದರೆ ಇದರಲ್ಲಿ ಹೆಚ್ಚು ಖರ್ಚು ವೆಚ್ಚಗಳು ಇಲ್ಲದ ಕಾರಣ ಸಾಧಾರಣ ಒಂದು 90%ನಷ್ಟು ಅದರಲ್ಲಿ ಲಾಭವೇ ನಮಗೆ. ಅದನ್ನು ಮತ್ತೆ ಉಳಿಸಿಕೊಳ್ಬಹುದು ಮತ್ತೆ ನಮಗೆ ಅದರ ಒಂದು ಎಸೆಟ್ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಇದು. ಕೃಷ್ಣಪ್ರಸಾದ್ ಅವರೇ, ನೀವು ಕೃಷಿಯಲ್ಲಿ ತೊಡಗಿಸಿಕೊಂಡ ಹಾಗೆ ಸಾಮಾಜಿಕ ಚಟುವಟಿಕೆಯಲ್ಲೂ ಕೂಡ ಸಾಕಷ್ಟು ತೊಡಗಿಸಿಕೊಂಡಿದ್ರಿ ಅಂತ ಕೇಳಿದ್ವಿ. ಬೇರೆ ಬೇರೆ ಸ್ವಸಹಾಯ ಸಂಘಗಳಾಗಬಹುದು ಅಥವಾ ಸೊಸೈಟಿಗಳಾಗಬಹುದು, ಇದರಲ್ಲಿಯೂ ಕೂಡ ಸಕ್ರಿಯವಾಗಿ ನೀವು ತೊಡಗಿಸಿಕೊಂಡಂತವರು, ಈ ಅನುಭವದ ಬಗ್ಗೆ ಹೇಳಿ. ನಾನು ಪ್ರಥಮದಲ್ಲಿ ನಾನು ಒಂದು ಹಾಲ್ ಸೊಸೈಟಿಯ ಮಾಡ್ನೂರ್ ಹಾಲ್ ಸೊಸೈಟಿಯ ಅಧ್ಯಕ್ಷ. ನಾನು ನಮ್ಮ ಸೊಸೈಟಿಯಲ್ಲಿ ನಮಗೆ ಅಧಿಕಾರಿಗಳು ಒಕ್ಕೂಟ ಎಲ್ಲ ನಮಗೆ ತುಂಬಾ ಸಹಕಾರ ಕೊಡ್ತದೆ. ಆಗ ಅಲ್ಲಿ ಮಂಗಳೂರಿನಲ್ಲಿ ಮಹಾಸಭೆಗಳು ನಡೀತದೆ. ಆ ಮಹಾಸಭೆಗಳು ನಡೆಯುವಾಗ ತುಂಬ ಸೊಸೈಟಿಯವರಿಗೆ ಇದು ಏನಂತ ಹೇಳಿದರೆ ಪ್ರಶಸ್ತಿಗಳು ಬರಲಿಕ್ಕೆ ಶುರುವಾಯಿತು. ಆಗ ನಾವು ನಮ್ಮ ಕಾರ್ಯದರ್ಶಿಯವರ ಹತ್ರ ನಾನು ಹೇಳಿದೆ, ನಮಗೆ ಕೂಡ ಒಂದು ಏನಾದರೂ ಒಂದು ನಮಗೆ ಒಮ್ಮೆ ನಾವು ವೇದಿಕೆ ಹತ್ತಬೇಕು ಅಂತೇಳಿ ನಮ್ಮ ಕಾರ್ಯದರ್ಶಿ ಹತ್ರ ಹೇಳುವಾಗ ಅವರು ಇದರ ಬಗ್ಗೆ, ಹಾಗೆ ನಮ್ಮ ಗ್ರಾಮದಲ್ಲಿ ಸ್ವಲ್ಪ ನಮ್ಮ ಸೊಸೈಟಿ ಸಂಬಂಧಪಟ್ಟದಲ್ಲಿ ಹಾಲು ಸ್ವಲ್ಪ ಶೇಖರಣೆ ಕಡಿಮೆ. ಆಗ ನಮ್ಮದು ಏನಂತ ಹೇಳಿದರೆ ನಾವು ಉತ್ತಮ ಗುಣಮಟ್ಟದ ಒಂದು ಸೊಸೈಟಿಯಾಗಿ ಮಾಡಬೇಕಂದ್ರೆ ಉತ್ತಮ ಗುಣಮಟ್ಟದ ಹಾಲನ್ನು ನಾವು ತಗೊಳ್ಬೇಕು ಅಂತೇಳುವಂಥದ್ದು ಒಂದು ಮಾಡಿಕೊಂಡು, ಅದರಲ್ಲಿ ಅಧ್ಯಕ್ಷರ ಹಾಲು ಇರ್ಬೋದು ಅಥವಾ ಯಾರದೇ ಇರ್ಬೋದು, ಒಬ್ಬ ಆದರೆ ಎಲ್ಲವನ್ನು ಕೂಡ ಅದೇ ಉತ್ತಮ ಗುಣಮಟ್ಟದ ಹಾಲನ್ನು ಮಾತ್ರ ನಾವು ಶೇಖರಣೆ ಮಾಡುವ, ಅದನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡುವ ಅಂತೇಳುವಂಥದ್ದು ನಾನು ನಮ್ಮ ಕಾರ್ಯದರ್ಶಿಯವ್ರ ಹತ್ರ ಹೇಳಿದೆ. ಆಗ ಇದರ ಬಗ್ಗೆ ವಿಶೇಷ ಒತ್ತು ಕೊಟ್ಟಿದ್ದು ನಮ್ಮೆಲ್ಲ ನಮ್ಮ ಇದಕ್ಕೆ ಸಂಬಂಧಪಟ್ಟ ಸದಸ್ಯರುಗಳು ಇರ್ಬೋದು ಅಥವಾ ಹೈನುಗಾರ ನಮಗೆ ಹಾಲು ಕೊಡ್ತಾ ಇರತಕ್ಕಂಥ ಎಲ್ಲ ಸದಸ್ಯರುಗಳು ಇದಕ್ಕೆ ಪೂರ್ಣವಾದ ಸಹಕಾರವನ್ನು ಕೊಟ್ಟರು. ಯಾರು ಇದಕ್ಕೆ ಬಗ್ಗೆ ಏನು ಯೋಚನೆ ಮಾಡಿದ್ರು ನಮಗೆ ಕೊಟ್ಟರು. ಮುಂದಿನ ವರ್ಷ ನಮ್ಮ ಸೊಸೈಟಿ ಉತ್ತಮ ಗುಣಮಟ್ಟ ಸೊಸೈಟಿ ಅಂತ ಹೇಳುವಂಥದ್ದನ್ನು ನಾವು ವೇದಿಕೆಯಲ್ಲಿ ಆ ಪ್ರಶಸ್ತಿಯನ್ನು ಪಡ್ಕೊಂಡು ಇದು ಇವತ್ತಿಗೆ ಸುಮಾರು ಒಂದು 14-15 ವರ್ಷದಿಂದ ನಾವು ಈ ಪ್ರಶಸ್ತಿಯನ್ನು ವರ್ಷಂ ಪ್ರತಿ ಪಡಿತಾ ಇದ್ವಿ. ಈಗ ನಿಮ್ಮ ದೃಷ್ಟಿಯಲ್ಲಿ ಈ ಉತ್ತಮ ಗುಣಮಟ್ಟದ ಹಾಲು ಅಂದ್ರೆ ಏನು? ಉತ್ತಮ ಗುಣಮಟ್ಟದ ಹಾಲು ಅಂತ ಹೇಳಿದ್ರೆ ಅವರ ಮಾನದಂಡಗಳು ಇರ್ತದೆ. ಯಾರ್ದು ಒಕ್ಕೂಟದ, ನಮ್ದು ಅಂದ್ರೆ ಮಂಗಳೂರು ಒಕ್ಕೂಟ ಆಗ್ತದೆ. ಅವರ ಅದರಲ್ಲಿ ಸುಮಾರು ಒಂದು 10-15 ಮಾನದಂಡಗಳು ಇರ್ತದೆ. ಒಂದು SNF ಇರ್ಬೋದು, ಡಿಗ್ರಿ ಇರ್ಬೋದು, ನಮ್ಮ ಉತ್ತಮ ಕ್ಲೀನ್ ಆಗಿರತಕ್ಕಂಥ ಹಾಲಿನ ಶೇಖರಣೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಅಂದ್ರೆ ಎಲ್ಲ ರೀತಿಯ ಒಂದು ಸಂಗ್ರಹದಲ್ಲಿ ನಮ್ಮದು ಉತ್ತಮವಾಗಿದ್ರೆ ಅದಕ್ಕೆ ನಮಗೆ ಬೇರೆ ಬೇರೆ ಮಾನದಂಡದ ಮೂಲಕ ನಾವು ಆ ಪ್ರಶಸ್ತಿಗೆ ನಾವು ಅರ್ಹರಾಗ್ತೇವೆ. ಈಗ ಹಾಲು ಸೊಸೈಟಿಯ ಯಶಸ್ಸು ಯಾವ ಅಂಶದ ಮೇಲೆ ನಿಂತಿದೆ ಅಂತ? ಹಾಲು ಸೊಸೈಟಿಯ ಯಶಸ್ಸು ಅಂತ ಹೇಳಿದ್ರೆ ಇದು ಸರ್ಕಾರ ಇದರ ನಿರ್ವಹಣೆ ಅದೇ ಆದರೆ ಅವರ ಕಂಟ್ರೋಲ್ನಲ್ಲಿ ಇರುವಂಥದ್ದು ಹಾಲು ಸೊಸೈಟಿ. ಆದರೆ ಅಲ್ಲಿ ನಮ್ಮ ಪ್ರಾಥಮಿಕ ಸೊಸೈಟಿಗಳು ಏನಿದೆ, ನಮ್ಮ ಕಾವಿನಲ್ಲಿ ಇರತಕ್ಕಂಥ ಸೊಸೈಟಿಗಳು ಏನಿದೆ, ಇದು ಎಲ್ಲ ಸೊಸೈಟಿಯವರು ಅಂದರೆ ಸುಮಾರು 790 ಸೊಸೈಟಿಗಳಿದೆ ನಮ್ಮ ಒಕ್ಕೂಟದಲ್ಲಿ. ಇವು ಎಲ್ಲ ಸೊಸೈಟಿಗಳು ಕೂಡ ಇದಕ್ಕೆ ಒಂದು ರೀತಿಯಲ್ಲಿ ಸಹಕಾರ ಕೊಟ್ಟರೆ ಇದು ಉತ್ತಮವಾಗಿ ಬೆಳೀಲಿಕ್ಕೆ ಒಂದು ಒಳ್ಳೆ ಒಂದು ಶಕ್ತಿ ಕೊಡ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ಬಹಳ ಸಂತೋಷ ಕೃಷ್ಣ ಪ್ರಸಾದ್ ಅವರೇ. ಮಿಶ್ರ ಬೆಳೆಯನ್ನ ಬೆಳೀತಾ ಇದ್ರಿ, ವಿಶೇಷವಾಗಿ ಅಡಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಮಿಶ್ರ ಬೆಳೆಯನ್ನ ಬೆಳೀತಾ ಇದ್ರಿ, ಜೊತೆಗೆ ಜಾಯಿಕಾಯಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ. ತುಂಬಾ ಧನ್ಯವಾದಗಳು ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಿಶ್ರ ಕೃಷಿ ಅನುಭವದ ಕುರಿತು ಪುತ್ತೂರು ತಾಲೂಕಿನ ಕಾವು ಗ್ರಾಮದ ಕೃಷ್ಣ ಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದೀಗ ಕೇಳಿ ಕೃಷಿ ಮಾಹಿತಿ. ಕೇಳುಗರೆ, ಬಾಳೆಯು ಒಂದು ಪ್ರಮುಖವಾದಂತಹ ಹಣ್ಣಿನ ಬೆಳೆ. ಇತರ ಎಲ್ಲ ಹಣ್ಣುಗಳಲ್ಲಿ ಅತಿ ಹೆಚ್ಚು ಸ್ವಾದಿಷ್ಟವಾದಂತಹ ಹಣ್ಣು ಅಂತಂದರೆ ಅದು ಬಾಳೆಹಣ್ಣು. ನಮ್ಮ ದೇಶದಲ್ಲಿ ಬಾಳೆಹಣ್ಣಿಗೆ ಪ್ರಮುಖವಾದಂತಹ ಸ್ಥಾನ ಇದೆ. ತೆಂಗನ್ನು ಕಲ್ಪವೃಕ್ಷ ಅಂತ ಕರೆದ್ರೆ